ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸುತ್ತೂರಿನಲ್ಲಿರುವಂತಹ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ನೇತ್ರಾವತಿ ಎತ್ತಿನಮನಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಇವಾಗ ಸಾಮಾನ್ಯ ಗೃಹಿಣಿಯರಿಗೆ ನಿತ್ಯ ಬೇಕಾಗಿರುವಂಥದ್ದು ಅಡುಗೆ ಮಾಡೋದಕ್ಕೆ ಸೊಪ್ಪು ತರಕಾರಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹೊರಗಡೆ ಕೊಂಡ್ಕೊಳ್ಳೋದಕ್ಕಿಂತ ನಮ್ಮ ಮನೆ ಸುತ್ತ ಅಥವಾ ನಮ್ಮ ತಾರಸಿನಲ್ಲಿ ಜಾಗ ಇದ್ದರೆ ನಾವೇ ಒಂದು ಕೈ ತೋಟ ಮಾಡ್ಕೋಬಹುದು ಅಥವಾ ಅದನ್ನು ಪೌಷ್ಟಿಕ ತೋಟ ಅಂತ ಕೂಡ ಹೇಳಬಹುದು. ಈಗ ಎಷ್ಟೋ ಮನೆ ಸುತ್ತ ಜಾಗ ಇರುತ್ತೆ ಅಥವಾ ಹಿತ್ತಲಿನಲ್ಲಿ ಜಾಗ ಇರುತ್ತೆ, ಅವ್ರಿಗೆ ಕೈ ತೋಟ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ನೀವು ಇವತ್ತಿನ ದಿನ ಮೇಡಮ್ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕು. ಈಗ ಮೊದಲನೇದಾಗಿ ಕೈ ತೋಟ ಅಂದರೆ ಏನು ಅಂತ ತಿಳಿಸಿ ಮೇಡಮ್. ಕೈ ತೋಟ ಅಂತಂದರೆ ನಾವು ಸರಳವಾಗಿ ಹೇಳೋದಾದರೆ ಹಿತ್ತಲು, ಮನೆ ಹಿತ್ತಲಿನಲ್ಲಿ ನಾವು ತರಕಾರಿಗಳನ್ನು ಬೆಳ್ಕೊಳ್ಳೋದನ್ನು ನಾವು ಕೈ ತೋಟ ಅಂತ ಹೇಳ್ಬೋದು. ಮೊದಲೆಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಒಂದು ಹಿತ್ತಲು ಅಂತ ಇರ್ತಿತ್ತು, ಅಲ್ಲಿ ಮನೆ ಮುಂದೆ ಆಗಲಿ ಅಥವಾ ಹಿಂದೆ ಜಾಗದಲ್ಲಿ ಅವರು ಒಂದು ಕೈ ತೋಟ ಮಾಡ್ಕೊಳ್ತಿದ್ರು. ಅಂದರೆ ತಮ್ಮ ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ತಾವೇ ಬೆಳ್ಕೊಳ್ತಿದ್ರು. ಅದ್ರ ಜೊತೆಗೆ ಒಂದು ಈ ಕರಿಬೇವಿನ ಗಿಡ ಇರ್ತಿತ್ತು, ಮತ್ತು ನಿಂಬೆ ಗಿಡ ಇರ್ತಿತ್ತು, ನೆಲ್ಲಿಕಾಯಿ ಗಿಡ ಇರ್ತಿತ್ತು, ಅದ್ರ ಜೊತೆಗೆ ಬಸಳೆ ಸೊಪ್ಪು ಹಾಕ್ಕೊಂಡಿರ್ತಿದ್ರು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಮೆಂತೆ, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಹೀಗೆ ಜೊತೆಗೆ ಟೊಮ್ಯಾಟೊ, ಮೆಣಸು, ಬದನೆ ಇವನ್ನೆಲ್ಲ ಬೆಳ್ಕೊಳ್ತಾ ಇದ್ರು. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ನಾವು ನಮ್ಮ ಮನೆಗೆ ಏನು ಬೇಕಾಗುವಂಥ ತರಕಾರಿಗಳಾಗಿರ್ಬೋದು, ಹಸಿರು ಸೊಪ್ಪುಗಳಾಗಿರ್ಬೋದು, ಮತ್ತು ಹಣ್ಣುಗಳಾಗಿರ್ಬೋದು, ಜೊತೆಗೆ ಔಷಧಿ ಸಸ್ಯಗಳು ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ತುಳಸಿ ಆಗಿರ್ಬೋದು, ಒಂದೆಲ್ಗ ಆಗಿರ್ಬೋದು, ದೊಡ್ಡಪತ್ರೆ ಆಗಿರ್ಬೋದು, ನಿಂಬೆ ಹುಲ್ಲು, ಮತ್ತು ವಿಳೆದೆಲೆ ಆಗಿರ್ಬೋದು, ಅಮೃತ ಬಳ್ಳಿ, ಜೊತೆಗೆ ಪೂಜೆಗೆ ಬೇಕಾಗುವಂಥ ಹೂಗಳು, ಇವುಗಳನ್ನೆಲ್ಲ ಬೆಳ್ಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ನಾವು ಪೌಷ್ಟಿಕ ಕೈ ತೋಟ ಅಂತ ಹೇಳ್ಬೋದು. ಈಗಾಗಲೇ ಹೇಳ್ದಂಗೆ ಹಿತ್ತಲು, ಮೊದಲೆಲ್ಲ ಹಿತ್ತಲಲ್ಲಿ ಬೆಳೀತಾ ಇದ್ರು, ಅದು ಬರ್ತಾ ಬರ್ತಾ ಮರೆಯಾಗಿ ಹೋಯಿತು. ಅದನ್ನು ಮತ್ತೆ ಈಗ ನಮ್ಮ ಒಂದು ಮನೆ ಸುತ್ತಮುತ್ತ ಇರುವಂಥ ಜಾಗವನ್ನು ನಾವು ಒಂದು ವ್ಯವಸ್ಥಿತವಾಗಿ ಅದನ್ನು ನಾವು ಕೈ ತೋಟವನ್ನು ಮಾಡಿಕೊಂಡ್ರೆ ನಮ್ಮ ಒಂದು ಆರೋಗ್ಯದಲ್ಲಿನೂ ಸಹ ಸುಧಾರಣೆ ಕಾಣ್ಬೋದು ಅಂತ ನಾವು ಹೇಳ್ಬೋದು. ಮೊದಲೆಲ್ಲ ಆದರೆ ಮನೆ ಮಧ್ಯದಲ್ಲಿ ಕಟ್ಟಿ ಸುತ್ತ ಜಾಗ ಬಿಡ್ತಾ ಇದ್ರು, ಇಲ್ಲದ್ರೆ ಮನೆನ ಹಿಂದೆ ಕಟ್ಟಿ ಮುಂದೆ ಜಾಗ ಬಿಡ್ತಾ ಇದ್ರು. ಆದರೆ ಇವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಸ್ವಲ್ಪ ಜಾಗ ಇದ್ರೆ ಅಲ್ಲೊಂದು ಮನೆ ಕಟ್ಬಿಡೋ ಆಲೋಚನೆಯಲ್ಲಿ ಇರ್ತೀವಿ, ಹಾಗಾಗಿ ಜಾಗನೇ ಇಲ್ಲ ಅಂತ ಹೇಳಬಹುದು ಬೆಳೆಯೋದಕ್ಕೆ. ಅಂದ್ರೆ ಇರೋ ಸ್ವಲ್ಪ ಜಾಗದಲ್ಲಿ ಯಾವ ರೀತಿ ಪೌಷ್ಟಿಕ ತೋಟ ಮಾಡ್ಕೋಬಹುದು ಅಂತ ನೀವೀಗ ಹೇಳ್ತಾ ಇದ್ದೀರಾ. ಈ ಪೌಷ್ಟಿಕ ತೋಟದ ಉದ್ದೇಶ ಏನು ಅಂತ ಈಗ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಾವೆಲ್ಲ ಈಗ ನೋಡ್ದಂಗೆ ಇತ್ತೀಚಿನ ದಿನಗಳಲ್ಲಿ ಕರೋನಾ ಅಂತ ಒಂದು ಮಹಾಮಾರಿ ಏನು ಅಪ್ಪಳಿಸ್ತು ಮೇಡಮ್, ಆ ಒಂದು ಸಮಯದಲ್ಲಿ ಎಲ್ಲ ಹೇಳ್ತಾ ಇದ್ರು ನೀವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ. ಈಗ ನಾವು ಹೇಳ್ತಾ ಇದ್ವಿ, ಎಲ್ಲರೂ ಹೇಳ್ತಾ ಇದ್ರು, ಡಾಕ್ಟ್ರು ಹೇಳ್ತಾ ಇದ್ರು, ನೀವು ಸೊಪ್ಪುಗಳನ್ನು ತಿನ್ನಿ, ತರಕಾರಿಗಳನ್ನು ತಿನ್ನಿ, ಅದ್ರ ಜೊತೆಗೆ ವಿಟಮಿನ್ ಸಿ ಅಥವಾ ಜೀವಸತ್ವ ಸಿ ಇರುವಂಥ ಆಹಾರಗಳನ್ನು ನೀವು ತಿನ್ನಿ ಅಂತ ಹೇಳ್ತಾ ಇದ್ರು. ಈಗ ರೋಗ ನಿರೋಧಕ ಶಕ್ತಿ ಯಾವ ಒಂದು ಆಹಾರದಲ್ಲಿದೆ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಈಗ ಹಸಿರು ಸೊಪ್ಪುಗಳು, ಮತ್ತು ತರಕಾರಿಗಳು, ಮತ್ತು ಹಣ್ಣುಗಳು, ಇವುಗಳಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಜೀವಸತ್ವಗಳು ಹಾಗೂ ಖನಿಜ ಲವಣಗಳು ಸಿಗೋದ್ರಿಂದ ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಕರಿತೀವಿ. ಈ ಒಂದು ಸೂಕ್ಷ್ಮ ಪೋಷಕಾಂಶಗಳು ಈ ಒಂದು ಹಣ್ಣು, ತರಕಾರಿ, ಸೊಪ್ಪುಗಳಲ್ಲಿ ಇರೋದ್ರಿಂದ ಆ ಒಂದು ತರಕಾರಿಗಳನ್ನು ನಾವೇ ನಮ್ಮ ಒಂದು ಮನೆ ಹತ್ರ ಇರುವಂಥ ಜಾಗದಲ್ಲಿ ಯಾಕೆ ಬೆಳ್ಕೋಬಾರ್ದು ಅನ್ನೋವಂಥ ಒಂದು ಉದ್ದೇಶದಿಂದ, ಮನೆ ಹತ್ರ ಜಾಗ ಇಲ್ಲ ಅಂತ ಅಂದರೆ ಮನೆ ತಾರಸಿ ಮೇಲಾದ್ರೂ ನಾವು ಅಲ್ಲಿ ಕುಂಡಗಳನ್ನು ಅಥವಾ ಬಳಸಿ ಬಿಸಾಡಿದಂತಹ ಒಂದು ಬಕೆಟ್ ಆಗಿರ್ಬೋದು, ಗುಣಿಚೀಲ ಆಗಿರ್ಬೋದು, ಅವುಗಳನ್ನು ನಾವು ಬಳಸ್ಕೊಂಡು ಅದರಲ್ಲಿನೂ ಸಹ ನಾವು ತರಕಾರಿಗಳನ್ನು ಬೆಳಿಬೋದು. ಇದ್ರ ಜೊತೆಗೆ ಈ ಒಂದು ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನಾರಿನಂಶ ಸಿಗೋದ್ರಿಂದ, ಫೈಬರ್ ಅಥವಾ ನಾರಿನಂಶ ಸಿಗೋದ್ರಿಂದ ಇವುಗಳು ನಮ್ಮ ದೇಹದಲ್ಲಿರುವಂಥ ಒಂದು ಅನುಪಯುಕ್ತ ವಸ್ತುಗಳನ್ನು ಹೊರಹಾಕ್ಲಿಕ್ಕೆ ಇವು ಸಹಾಯ ಮಾಡೋದ್ರಿಂದ ಅವುಗಳ ಒಂದು ಸೇವನೆ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಹಾಗಾಗಿ ಈ ಕೈ ತೋಟವನ್ನು ನಾವು ಮಾಡಿಕೊಂಡ್ರೆ ಇವು ಎಲ್ಲ ಒಂದು ತರಕಾರಿಗಳನ್ನು ಬೆಳ್ಕೊಂಡು ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೋದು ಅಂತ ನಾವು ಹೇಳ್ಬೋದು ಮೇಡಮ್. ಈಗ ನಾವು ಹೊರಗಡೆಯಿಂದ ತಂದರೆ ಅವ್ರು ಯಾವಾಗಲೋ ಕಿತ್ತಿರ್ತಾರೆ, ಅದು ಸ್ವಲ್ಪ ಒಣಗಿರಬಹುದು, ಮತ್ತು ಔಷಧಿಗಳನ್ನ ಹಾಕಿರ್ತಾರೆ. ನಾವು ಮನೆಯಲ್ಲೇ ಬೆಳೆದ್ರೆ ಅದನ್ನು ಸಾವಯವವಾಗಿ ಬೆಳೆಯಬಹುದು, ಮತ್ತೆ ಅಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಅಡಿಗೆ ಮಾಡಿದ್ರೆ ಇನ್ನೂ ಅಡಿಗೆ ರುಚಿ ಜಾಸ್ತಿ ಆಗುತ್ತೆ. ಹೌದು ಮೇಡಮ್, ಈಗ ಇದು ನಾವು ಕೈತೋಟ ಮಾಡೋ ಉದ್ದೇಶನೇ ಅದು. ಈಗ ಸೊಪ್ಪು ತರಕಾರಿಗಳಲ್ಲಾಯ್ತು ಹಣ್ಣುಗಳಲ್ಲಾಯ್ತು ಹೆಚ್ಚಿನ ಪ್ರಮಾಣದ ಒಂದು ಕೀಟ ಹಾಗೂ ರೋಗ ಬಾಧೆ ಕಂಡು ಬರುತ್ತೆ ಆಹಾರ ಬೆಳೆಗಳಿಗೆ ಹೋಲಿಸಿದ್ರೆ. ಉದಾಹರಣೆ ರಾಗಿ ಆಗಿರ್ಬೋದು ಮತ್ತೆ ಬೇರೆ ಜೋಳ ಆಗಿರ್ಬೋದು, ಇವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರೋಗಗಳು ತಗಲುವುದಿಲ್ಲ. ಆದರೆ ಈಗ ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ಕೀಟ ಬಾಧೆ ಇರೋದ್ರಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದ ಒಂದು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ನಾವು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಈ ರಾಸಾಯನಿಕಗಳು ನಮ್ಮ ದೇಹಕ್ಕೆ ಸೇರ್ತಾ ಹೋಗ್ತಾ ಇದ್ದಾವೆ. ಆದ್ದರಿಂದ ಅನೇಕ ರೀತಿಯಾದಂಥ ಒಂದು ಆರೋಗ್ಯದ ಸಮಸ್ಯೆಗಳು ನಮಗೆ ಕಂಡುಬರ್ತಾ ಇದ್ದಾವೆ. ಆಮೇಲೆ ಈ ಒಂದು ತರಕಾರಿಗಳ ಬೆಲೆನೂ ಸಹ ಒಂದೊಂದು ಸಲ ಗಗನಕ್ಕೆ ಇರುತ್ತೆ. ಅದರಿಂದ ನಮಗೆಲ್ಲ ತರಕಾರಿಗಳನ್ನು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ಆದ್ದರಿಂದ ಮನೆಯಲ್ಲೇ ನಮ್ಮ ಒಂದು ನಮ್ಮ ಮನೆಗೆ ಏನು ಬೇಕು ತರಕಾರಿಗಳನ್ನು ಅವುಗಳನ್ನು ನಾವೇ ವ್ಯವಸ್ಥಿತವಾಗಿ ಯೋಜನೆ ಮಾಡಿಕೊಂಡು ಸ್ವಸ್ವಲ್ಪನೇ ಬೆಳ್ಕೊಳ್ಳೋದ್ರಿಂದ ನೀವು ಈಗಾಗಲೇ ಹೇಳ್ದಂಗೆ ತಾಜಾ ಆಗಿನೂ ನಾವು ಅವುಗಳನ್ನು ಸೇವನೆ ಮಾಡ್ಬೋದು. ಮತ್ತೆ ಸಾವಯವ ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಒಂದು ಕಸ ಆಗಿರ್ಬೋದು, ಪೂಜೆಗೆ ಬಳಸಿರುವಂತ ಹೂವುಗಳು ಅವುಗಳನ್ನ ಮತ್ತೆ ತರಕಾರಿ ಸಿಪ್ಪೆಗಳು ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಅದರಿಂದನೇ ಗೊಬ್ಬರ ಮಾಡಿಕೊಂಡು ಆ ಗೊಬ್ಬರವನ್ನ ನಮ್ಮ ಕೈತೋಟದಲ್ಲಿ ಬಳಸ್ಕೊಳ್ಳೋದ್ರಿಂದ ಸಾವಯವ ವಿಧಾನದಲ್ಲಿ ನಾವು ತರಕಾರಿಗಳನ್ನ ಬೆಳ್ಕೋಬಹುದು. ಈ ಕೈತೋಟದಿಂದ ಆಗುವಂತಹ ಲಾಭಗಳೇನು ಅಂತ, ಮೊದಲನೇದಾಗಿ ನಮ್ಮ ಒಂದು ಮನೆಯ ಸುತ್ತಮುತ್ತಲಿನ ಜಾಗವನ್ನು ನಾವು ಲಾಭದಾಯಕವಾಗಿ ಅದನ್ನು ಬಳಸ್ಕೋಬೋದು. ಅದರ ಜೊತೆಗೇ ಒಂದು ಈ ಕೈತೋಟ ಮಾಡೋದ್ರಿಂದ ಈಗಾಗಲೇ ಹೇಳಿದಂಗೆ ತಾಜಾ ತರಕಾರಿಗಳ ಒಂದು ಲಭ್ಯತೆ ನಮಗೆ ಉಂಟಾಗುತ್ತೆ. ಅದರ ಜೊತೆಗೇ ನಾವು ಆಹಾರದಲ್ಲಿ ಒಂದು ವೈವಿಧ್ಯಮಯವನ್ನು ಸಾಧಿಸ್ಬೋದು. ಅಂದರೆ ಈಗ ನಾವು ನಮ್ಮನೆಯಲ್ಲಿ ತರಕಾರಿಗಳು ಸುಲಭವಾಗಿ ಸಿಗೋದ್ರಿಂದ ಒಂದಿನ ಒಂದು ತರಕಾರಿ ಇನ್ನೊಂದಿನ ಇನ್ನೊಂದು ತರಕಾರಿ ಅವುಗಳನ್ನು ಆ ರೀತಿ ಬಳಸ್ಕೋಬೋದು. ಆಮೇಲೆ ಒಂದು ಈ ತರಕಾರಿಗಳನ್ನು ಉಳಿದ್ರೆ ಅದು ಜಾಸ್ತಿ ಆಯಿತು ಅಂದರೆ ಅದನ್ನು ನಾವು ಮಾರಾಟ ಮಾಡಿ ಅದರಿಂದನೂ ಸಹ ಆದಾಯ ಮಾಡ್ಕೋಬೋದು. ಸಾವಯವ ವಿಧಾನದಲ್ಲಿ ಬೆಳೆಯೋದ್ರಿಂದ ಯಾವುದೇ ನಮಗೆ ರಾಸಾಯನಿಕ ಒಂದು ನಮ್ಮ ದೇಹಕ್ಕೆ ಸೇರೋದಿಲ್ಲ. ಅದ್ರ ಜೊತೆಗೆ ಮನೆ ಸುತ್ತಮುತ್ತ ಒಂದು ವಾತಾವರಣ ಅದು ಹಸಿರು ವಾತಾವರಣ ಸೃಷ್ಟಿಯಾಗಿ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ಒಂದು ಒಳ್ಳೆಯ ಆರೋಗ್ಯ ಸಿಗುವಂತಾಗುತ್ತೆ. ಆಮ್ಲಜನಕ ನೋಡ್ಲಿಕ್ಕೆ ಕಣ್ಣಿಗಿನೂ ಸಹ ಅದು ತಂಪಾಗುತ್ತೆ. ಆಮೇಲೆ ನಾವು ಈಗಾಗಲೇ ತಾಜಾ ತರಕಾರಿ ಸಾವಯವ ತರಕಾರಿ ತಿನ್ನೋದ್ರಿಂದ ನಮ್ಮ ಒಂದು ಮನೆ ಕುಟುಂಬದ ಸದಸ್ಯರ ಒಂದು ಆರೋಗ್ಯವನ್ನು ಸಹ ನಾವು ಕಾಪಾಡ್ಕೋಬಹುದು. ಜೊತೆಗೆ ಔಷಧಿ ಸಸ್ಯಗಳು ಸಹ ಎಲ್ಲ ಲಭ್ಯ ಆಗ್ತವೆ. ಬೇರೆ ಬೇರೆ ಔಷಧಿಗಳಿಗೂ ಸಹ ನಾವು ಕೆಮ್ಮು ನೆಗಡಿ ಶೀತ ಏನಾದ್ರೂ ಆದ್ರೆ ಅದನ್ನು ಸಹ ನಾವು ಆ ಔಷಧಿ ಸಸ್ಯಗಳನ್ನು ಸಹ ನಾವು ಬಳಸ್ಕೋಬಹುದು ಅಂತ ಹೇಳ್ಬೋದು. ಈಗ ನಾವು ದಿನನಿತ್ಯ ಬೇಕಾದಷ್ಟು ಹಣ್ಣು ತರಕಾರಿ ಸೊಪ್ಪು ಇದನ್ನೆಲ್ಲ ಬಳಸ್ತೀವಿ, ಆದರೆ ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಪೋಷಕಾಂಶಗಳನ್ನ ಉಳಿಸ್ಕೊಳ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ತುಂಬ ಬೇಯಿಸಿದ್ರೆ ಅದರಲ್ಲಿರುವಂಥ ಪೋಷಕಾಂಶ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹಸಿ ತಿನ್ನೋದಕ್ಕೂ ಕೂಡ ಭಯ ಆಗುತ್ತೆ ಇವಾಗ, ಅದರಲ್ಲಿ ಏನಿರುತ್ತೋ ಏನೋ ನಾವು ಹಸಿ ಸೇವನೆ ಮಾಡಬಹುದೋ ಬೇಡವೋ ಅಂತ. ಈಗ ಎಲ್ಲ ಗೃಹಿಣಿಯರಿಗೂ ಒಂದು ಪ್ರಶ್ನೆ ಏನು ಅಂದರೆ, ನಾವು ಉಪಯೋಗಿಸ್ತಾ ಇರುವಂತಹ ಈ ಹಣ್ಣು ತರಕಾರಿ ಸೊಪ್ಪು ಇದರಲ್ಲಿ ಪೋಷಕಾಂಶಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ. ಈಗ ನಾವು ಮನೆಯಲ್ಲೇ ಸಾವಯವ ವಿಧಾನದಲ್ಲಿ ಬೆಳೆಯೋದ್ರಿಂದ ಹಸಿಯಾಗಿ ತಿನ್ನುವಂಥ ತರಕಾರಿಗಳನ್ನು ಹಸಿಯಾಗಿ ತಿನ್ಬೋದು. ಉದಾಹರಣೆಗೆ ಈಗ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಮೂಲಂಗಿ, ಮೆಂತೆ ಸೊಪ್ಪು, ನುಗ್ಗೆ ಸೊಪ್ಪು ಇವುಗಳನ್ನು ನಾವು ಹಸಿಯಾಗಿ ಸಲಾಡ್ ರೂಪದಲ್ಲಿ ಅವುಗಳನ್ನು ನಾವು ಸೇವನೆ ಮಾಡ್ಬೋದು. ಅದ್ರ ಜೊತೆಗೆ ಈಗ ತರಕಾರಿಗಳನ್ನು ನಾವು ಕತ್ತರಿಸೋಕ್ಕೂ ಮೊದಲೇ ಕಟ್ ಮಾಡ್ಕೊಳ್ಳೋಕ್ಕೂ ಮೊದಲೇ ಅವುಗಳನ್ನು ನಾವು ಸ್ವಚ್ಛವಾಗಿ ತೊಳ್ಕೋಬೇಕು. ಕಟ್ ಮಾಡಾದ್ಮೇಲೆ ತೊಳೆಯೋದು ಬೇಡ, ಮೊದಲೇ ತೊಳ್ಕೊಳ್ಬೇಕು. ಆದಷ್ಟು ದೊಡ್ಡ ದೊಡ್ಡ ಒಂದು ಪೀಸ್ಗಳನ್ನಾಗಿ ನಾವು ಅದನ್ನು ಕತ್ತರಿಸ್ಕೊಂಡ್ರೆ ಪೋಷಕಾಂಶಗಳು ಅದರಲ್ಲೇ ಉಳಿಯುತ್ತೆ. ಆಮೇಲೆ ಕತ್ತರಿಸಿ ತುಂಬ ಹೊತ್ತು ಇಡೋದು ಬೇಡ, ಅದನ್ನು ನಾವು ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಆದಷ್ಟು ಪಾತ್ರೆಯ ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಆದಷ್ಟು ಕಡಿಮೆ ಒಂದು ಸಮಯದಲ್ಲಿ ಈ ಒಂದು ತರಕಾರಿಗಳು ಬೇಯ್ತವೆ. ಹಾಗೇ ಅದರಲ್ಲಿರುವಂಥ ಪೋಷಕಾಂಶಗಳು ಸಹ ಅದರಲ್ಲೇ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆಮೇಲೆ ಹಣ್ಣುಗಳನ್ನು ಆದಷ್ಟು ಹಾಗೇ ಈಗ ಅದರ ಹಣ್ಣಿನಿಂದ ರಸ ತೆಗೆದು ಆ ರಸವನ್ನು ಸೇವನೆ ಮಾಡೋ ಬದಲು ಡೈರೆಕ್ಟ್ ಅಥವಾ ನಾವು ನೇರವಾಗಿ ಹಣ್ಣನ್ನೇ ತಿನ್ನೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳ ಒಂದು ಪೂರ್ಣ ಪ್ರಮಾಣದ ಲಭ್ಯತೆ ಉಂಟಾಗುತ್ತೆ. ಮುಖ್ಯವಾಗಿ ನಾವು ನಾರಿನ ಬಗ್ಗೆ ಮಾತಾಡ್ತಾ ಇದ್ವಿ ಆವಾಗಲೇ, ಈ ನಾರು ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ಎಲ್ಲ ಅಂದರೆ ಜ್ಯೂಸ್ ಮಾಡಿಬಿಡೋದು, ಅದಕ್ಕೆ ಮೇಲಿಂದ ಸಕ್ಕರೆ ಹಾಕೋದು, ಅದನ್ನ ಕುಡಿದ್ರೆ ಏನೋ ನಮ್ಮ ಮನ್ಸಿಗೆ ಸಂತೋಷ ಅಂತ ತಿಳ್ಕೊಳ್ತೀವಿ. ಅಂದ್ರೆ ಅದರಲ್ಲಿ ಇರುವಂತಹ ತಿರುಳು ಅದೆಲ್ಲ ನಮ್ಮ ದೇಹಕ್ಕೆ ಸೇರೋದೇ ಇಲ್ಲ. ಅವಾಗ ಸೇರೋದಿಲ್ಲ, ರಸ ಮಾಡೋದ್ರಿಂದ ತಿರುಳು ಅದೆಲ್ಲ ಸೇರೋದಿಲ್ಲ. ನಾರಿನಂಶ ನಮಗೆ ಮುಖ್ಯವಾಗಿ ಅದರಲ್ಲಿರುವಂತಹ ನಾರಿನಂಶ ನಮಗೆ ಸಿಗೋದಿಲ್ಲ. ಅದರಿಂದ ನಾವು ಇಡೀ ಒಂದು ಹಣ್ಣನ್ನ ರಸ ಮಾಡೋಕ್ಕಿಂತ ಹಾಗೆ ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳ್ಬೋದು. ಈಗ ನಾವು ಕೈ ತೋಟದಲ್ಲಿ ಯಾವ್ಯಾವ ತರಕಾರಿ ಬೆಳಿಬಹುದು ಮತ್ತೆ ಯಾವ್ಯಾವ ಹಣ್ಣು ಸೊಪ್ಪು ಬೆಳಿಬಹುದು? ಈಗ ಕೈ ತೋಟದಲ್ಲಿ ನಮ್ಮ ಮನೆಗೆ ನಾವು ಅಂದ್ರೆ ನಮ್ಮ ಅಡುಗೆಗೆ ನಾವು ಏನ್ ಬಳಸ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊಪ್ಪುಗಳಲ್ಲಿ ಬಂದ್ರು ಅಂತ ಅಂದ್ರೆ ಎಲ್ಲ ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತ್ಯ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಮತ್ತೆ ಸಬ್ಸಿಗೆ ಸೊಪ್ಪಾಗಿರ್ಬೋದು, ಪುದೀನ ಆಗಿರ್ಬೋದು, ದಂಟು, ಇವುಗಳು ನಮಗೆ ಕಬ್ಬಿಣಾಂಶವನ್ನು ಕೊಡುವಂಥ ಒಂದು ಆಹಾರಗಳು. ಜೊತೆಗೆ ಕ್ಯಾಲ್ಸಿಯಂ ಅಂಶ ಇದೆ ಇದರಲ್ಲಿ. ಮತ್ತು ಮೆಂತೆ ನುಗ್ಗೆ ಸೊಪ್ಪಿನಲ್ಲಿ ಜೀವಸತ್ವ ಎ ಅಂಶ ಇದೆ. ಈ ಜೀವಸತ್ವ ಎ ಅಂಶ ನಮಗೆ ಕಣ್ಣಿನ ಒಂದು ದೃಷ್ಟಿಗೆ ತುಂಬಾ ಒಳ್ಳೆಯದು. ಆದ್ದರಿಂದ ಮತ್ತು ಇವೆಲ್ಲ ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ಇದೆ. ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗಲಿಕ್ಕೆ ಮುಖ್ಯವಾಗಿ ಈ ಹೆಣ್ಮಕ್ಕಳಿಗೆ ಕಬ್ಬಿಣಾಂಶದ ಒಂದು ಅವಶ್ಯಕತೆ ತುಂಬಾ ಇರುತ್ತೆ. ಆದ್ದರಿಂದ ಈ ಸೊಪ್ಪುಗಳನ್ನು ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳೆದದನ್ನು ಬಳಸಿದರೆ ಉತ್ತಮ ಅಂತ ಹೇಳ್ಬೋದು. ಅದರಲ್ಲಿ ಈಗ ಸೊಪ್ಪುಗಳನ್ನು ನಾವು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಅವುಗಳನ್ನು ನಾವು ಬೆಳಿಬೋದು. ಜಾಗ ಇರಲಿಲ್ಲ ಅಂತ ಅಂದರೆ ಒಂದು ಮಡಿಕೆ ಅಥವಾ ಪಾಟ್ನಲ್ಲಿ ಹಾಗೆ ಸ್ವಲ್ಪ ಸೀಡ್ಸ್ನ ಬೀಜಗಳನ್ನು ಹಾಕಿದರೆ ತನ್ನ ಪಾಡಿಗೆ ಒಂದು ತಿಂಗಳು ಒಂದು 20-25 ದಿನಕ್ಕೆ ಆ ಸೊಪ್ಪುಗಳೆಲ್ಲ ಬಂದುಬಿಡುತ್ತೆ. ಅದನ್ನು ನಾವು ಅಡುಗೆಗೆ ಬಳಸ್ಕೋಬೋದು. ಉದಾಹರಣೆಗೆ ಈಗ ಮೆಂತೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಅಂತೂ ಡೈಲಿ ಬೇಕೇ ಬೇಕು. ಎಲ್ಲ ಒಂದು ಪಲ್ಯ ಸಾಂಬಾರ್ಗಳಲ್ಲಿ ಸಲಾಡ್ಗಳಲ್ಲಿ ನಾವು ಬಳಸ್ತೀವಿ. ಆದ್ರಿಂದ ಈ ಸೊಪ್ಪುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳಿಬೇಕು, ಅದನ್ನ ಬಳಸ್ಬೇಕಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಈಗ ಪಾಲಕ್ಕು, ದಂಟು, ಮೆಂತೆ ಅದನ್ನೆಲ್ಲನು ಈಗ ಚಪಾತಿ ಮಾಡುವಾಗ ಮತ್ತೆ ರೊಟ್ಟಿ ಮಾಡುವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಹಿಟ್ಟಿನ ಜೊತೆನೆ ನಾವು ಅದನ್ನ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡಿದ್ರೆ ಅದೂ ಈಗ ಮಕ್ಕಳೆಲ್ಲ ಹಂಗೆ ಕೊಟ್ರೆ ತಿನ್ನಲ್ಲ ಸೊಪ್ಪುಗಳನ್ನ. ಅದ್ರ ಬದಲು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇಲ್ಲ ಅಂತ ಅಂದ್ರೆ ಅದು ಒಂದು ಮೆಂತೆ ಮತ್ತೆ ನುಗ್ಗೆ ಆಗಿರ್ಬೋದು, ಪಾಲಕ್ಕು, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊರಬೇವು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸಿಗೆ ಅದನ್ನು ಹಾಕಿ ರುಬ್ಕೊಂಡು ಆ ಒಂದು ರಸದಿಂದನೇ ನಾವು ನೀರು ಹಾಕಿ ಹಿಟ್ಟು ಕಲಸೋ ಬದಲು ಈ ಚಪಾತಿ ಹಿಟ್ಟು ಆಮೇಲೆ ಬೇರೆ ಅಕ್ಕಿ ರೊಟ್ಟಿಗೂ ಅದನ್ನೇ ಅದನ್ನೇ ರಸನ ನಾವು ಹಾಕಿಬಿಟ್ಟು ಕಲಸಿ ಅದರಿಂದ ರೊಟ್ಟಿ ಚಪಾತಿ ಎಲ್ಲನೂ ಮಾಡಿದರೆ ಮಕ್ಕಳನ್ನ ಅದು ಸೊಪ್ಪೆಲ್ಲ ಬರುವಾಗ ಅದನ್ನ ಎತ್ತಿ ಆ ಒಂದು ಪ್ರಸಂಗನೂ ಬರೋದಿಲ್ಲ. ಆ ರೀತಿ ನಾವು ಈ ಸೊಪ್ಪುಗಳನ್ನ ಬಳಸ್ಕೋಬಹುದು. ಮತ್ತೆ ನೀವು ಈಗ ಏನೇ ಬೇರೆ ಹಣ್ಣುಗಳನ್ನ ಏನೇನ್ ಬೆಳಿಬಹುದು ಅಂತ ಕೇಳಿದ್ರಿ. ಹಣ್ಣುಗಳು ಅಂತ ಅಂದ್ರೆ ನಾವು ಈಗ ಸೇಬುನೆ ಬೆಳಿರಿ ಅಂತಾನೆ ನಾವು ಹೇಳಲ್ಲ. ಸುಲಭವಾಗಿ ಉದಾಹರಣೆ ಈಗ ಸೀಬೆಕಾಯಿ ಆಗಿರ್ಬೋದು, ಮತ್ತೆ ಪಪ್ಪಾಯ ಆಗಿರ್ಬೋದು, ಜೊತೆ ಸಪೋಟ, ಆಮೇಲೆ ನೆಲ್ಲಿಕಾಯಿ, ನಿಂಬೆ, ಬಾಳೆ, ಇವುಗಳನ್ನ ಸುಲಭವಾಗಿ ಬೆಳೆಯುವಂತ ಮತ್ತೆ ಇವು ಸ್ಥಳೀಯವಾಗಿ ಇರುವಂತಹ ಒಂದು ಹಣ್ಣುಗಳು. ಈಗ ಸೀಬೆ ನಾವು ಬೆಳೀರಿ ಅಂತ ಹೇಳ್ತೀವಿ. ಸೀಬೆ ಯಾಕೆ ಒಂದು ಗಿಡ ಸೀಬೆ ಹಾಕ್ಕೊಳ್ಳಿ ಅಥವಾ ಪೇರ್ಲ ಗಿಡ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಈ ಸೀಬೆಯಲ್ಲಿ ಜೀವಸತ್ವ ಸಿ ಅಂಶ ಅಂದ್ರೆ ಅನ್ನಾಂಗ ಸಿ ಅಂಶ ತುಂಬಾನೇ ಇದೆ. ಈಗ ಸೇಬುಗಿಂತ ಸೀಬೆ ಉತ್ತಮ ಅಂತ ಹೇಳ್ತಾರೆ. ಆದ್ರಿಂದ ಈ ಸೀಬೆಯನ್ನ ನಾವು ಜೀವಸತ್ವ ಸಿ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ. ಊಟ ಆದ್ಮೇಲೆ ಈ ಒಂದು ಹಣ್ಣು ತಿಂದ್ರೆ ನಾವು ನಮ್ಮ ಕಬ್ಬಿಣಾಂಶ ಅಂದ್ರೆ ನಮ್ಮ ಒಂದು ಊಟದಲ್ಲಿರುವಂತಹ ನಾವು ತಿಂದಾದ ಆಹಾರ ಅದರಲ್ಲಿರುವಂತಹ ಕಬ್ಬಿಣಾಂಶ ನಮ್ಮ ದೇಹ ಇರ್ಕೊಳ್ಳಿಕ್ಕೆ ಈ ಜೀವಸತ್ವ ಸಿ ಅಂಶ ನಮಗೆ ಸಹಾಯ ಮಾಡುತ್ತೆ. ಆದ್ರಿಂದ ಹುಳಿ ಇರುವಂತ ಹಣ್ಣುಗಳು ಉದಾಹರಣೆ ಸೀಬೆ ಆಗಿರ್ಬೋದು, ಕಿತ್ಲೆ ಆಗಿರ್ಬೋದು, ಮತ್ತೆ ಒಂದು ಒಂದು ಗ್ಲಾಸ್ ನಿಂಬೆ ರಸ ಆಗಿರ್ಬೋದು, ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇವುಗಳನ್ನ ನಾವು ಅಥವಾ ನೆಲ್ಲಿಕಾಯಿ ಆಗಿರ್ಬೋದು ತಿನ್ನೋದ್ರಿಂದ ಕಬ್ಬಿಣಾಂಶವನ್ನ ಹಿಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ತರಕಾರಿಗಳು ಅಂತ ಅಂದ್ರೆ ತರಕಾರಿಗಳು ಈಗ ಮನೆಗೆ ಮುಖ್ಯವಾಗಿ ಈಗ ಮೆಣಸಿನ್ಕಾಯಿ, ಟೊಮೆಟೊ ಅವುಗಳನ್ನ ನಾವು ಡೈಲಿ ಬಳಸ್ತೀವಿ. ಅಡುಗೆಗಂತರೂ ಬೇಕೇ ಬೇಕು. ಅದ್ರ ಜೊತೆಗೆ ಬದನೆ ಆಗಿರ್ಬೋದು ಮತ್ತೆ ಕ್ಯಾರೆಟ್ ಆಗಿರ್ಬೋದು, ನಿಮ್ಮ ಮನೆಗೆ ಏನು ತರಕಾರಿ ಬೇಕು ನಿಮಗೆ ಗೊತ್ತಿರುತ್ತೆ ಅಡುಗೆಯಲ್ಲಿ ಏನು ನೀವು ಬಳಸ್ತೀರಿ ಅಂತ ಅವುಗಳನ್ನೇ ನಾವು ಹಾಕ್ಕೋಬೋದು. ಎಲ್ಲ ಬಗೆಯ ತರಕಾರಿಗಳನ್ನು ಸಹ ನಾವಿಲ್ಲಿ ಬೆಳ್ಕೋಬೋದು. ಬಳ್ಳಿ ತರಕಾರಿಗಳು ಸುತ್ತಲಿಗೂ ಬೇಲಿಗೆ ನಾವು ಸೋರೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಪಡುವಲ್ಕಾಯಿ ಮತ್ತು ತೊಂಡೆಕಾಯಿ, ಈ ತೊಂಡೆಕಾಯಿನೂ ಸಹ ತುಂಬ ಒಂದು ಆರೋಗ್ಯಕರ ಒಂದು ತರಕಾರಿ ಅಂತ ಹೇಳ್ಬೋದು. ಅದನ್ನು ಸಹ ನಾವು ಬೆಳ್ಕೋಬಹುದು. ಜೊತೆಗೆ ಗೋರಿಕಾಯಿ ಅಂತ ಹೇಳ್ತೀವಿ, ಅದರಲ್ಲಿನೂ ಸುಮಾರಷ್ಟು ಪೋಷಕಾಂಶಗಳಿದ್ದಾವೆ. ಬೆಂಡೆ ಆಗಿರ್ಬೋದು ಮತ್ತೆ ಬೀನ್ಸು, ಇವುಗಳನ್ನು ಒಂದೊಂದು ಎರಡೆರಡು ಬಳ್ಳಿ ಹಾಕ್ಕೊಂಡ್ರೆ ಸಾಕು. ಚಪ್ಪರದವರೆ ಇವುಗಳನ್ನು ಹಾಕ್ಕೊಂಡ್ರೆ ಸಾಕು ನಾವು ಒಂದೊಂದು ಎರಡೆರಡು ಗಿಡ. ಇವುಗಳು ನಮಗೆ ಒಂದು ಒಳ್ಳೆಯ ಅಂದರೆ ಪೋಷಕಾಂಶದ ದೃಷ್ಟಿಯಿಂದನೂ ಸಹ ಒಳ್ಳೆಯ ಒಳ್ಳೆಯ ಒಂದು ತರಕಾರಿ ಅಂತ ನಾವು ಹೇಳ್ಬೋದು. ಆಮೇಲೆ ನಿಮಗೆ ಅದೇ ಈಗಾಗಲೇ ಹೇಳ್ದಂಗೆ ಪಪ್ಪಾಯ, ನುಗ್ಗೆ ಅವುಗಳನ್ನು ಕಾಮನ್ ಆಗಿ ಹಾಕ್ಕೊಳ್ಳೋಂಥದ್ದು. ನುಗ್ಗೆ, ಕರಿಬೇವು, ಬಾಳೆ, ಸೀಬೆ, ಸಪೋಟ ಇವುಗಳನ್ನು ಹಾಕ್ಕೊಳ್ಳೋಂಥದ್ದು. ಜೊತೆಗೆ ಔಷಧಿ ಗಿಡಗಳು, ತುಳಸಿ ಆಗಿರ್ಬೋದು, ಒಂದೆಲ್ಗ, ನಿಂಬೆ ಹುಲ್ಲು, ಆಮೇಲೆ ಇನ್ಸುಲಿನ್ ಅಂತ ಒಂದು ಗಿಡ ಇದೆ. ಅಂದರೆ ಮನೇಲಿ ಯಾರು ಮಧುಮೇಹಿಗಳು ಅಥವಾ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಈ ಒಂದು ಇನ್ಸುಲಿನ್ ಎಲೆ ಡೇಲಿ ದಿನಾಲು ಒಂದೊಂದು ಎಲೆನ ನಾವು ತಿಂತಾ ಬಂದರೆ ನಮ್ಮ ಒಂದು ರಕ್ತದಲ್ಲಿರುವಂಥ ಸಕ್ಕರೆಯ ಪ್ರಮಾಣವನ್ನು ನಾವು ನಿಯಂತ್ರಣ ಮಾಡ್ಬೋದು ಅದರಿಂದ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಒಂದಿದೆ ಮೇಡಮ್, ಚಕ್ರಮುನ್ನಿ ಸೊಪ್ಪು ಅಂತ. ಅದು ಕರಿಬೇವಿನ ಸೊಪ್ಪು ಥರನೇ ಇರುತ್ತೆ ನೋಡಲಿಕ್ಕೆ, ಕರಿಬೇವಿನ ಗಿಡ ಥರನೇ ಇರುತ್ತೆ. ಅದು ಬಹುವಾರ್ಷಿಕ ಒಂದು ಬೆಳೆ ಅಂತ ನಾವು ಹೇಳ್ಬೋದು. ಅದರದ್ದು ಕಟಿಂಗ್ಸು ಸಿಗುತ್ತೆ ನಮ್ಮ ಒಂದು ಸುತ್ತೂರಿನ JSS KVK ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರದ್ದು ಸಸಿಗಳು ಸಿಗ್ತವೆ ಮತ್ತು ಕಟಿಂಗ್ಸು ಸಿಗುತ್ತೆ. ಅದನ್ನು ನಾವು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು. ಅದು ಸೊಪ್ಪನ್ನು ಈಗ ಸಾಂಬಾರು ಮಾಡುವಾಗ ಅಥವಾ ಅದನ್ನು ಹಂಗೇನೆ ಒಣಗಿಸ್ಬಿಟ್ಟು ಚಟ್ನಿ ಪುಡಿ ಮಾಡಿಕೊಂಡು ಅದನ್ನು ಸೇವನೆ ಮಾಡಬೇಕು. ಅದನ್ನು ನಾವು ಮಲ್ಟಿವಿಟಮಿನ್ ಸೊಪ್ಪು ಅಂತ ಕರಿತೀವಿ. ಮುಖ್ಯವಾಗಿ ಅದರಲ್ಲಿ ಜೀವಸತ್ವ A ಅಂಶ ಇದೆ ಮತ್ತು ಕಬ್ಬಿಣಾಂಶನೂ ಇದೆ. ಅದರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ, ಮಹಿಳೆಯರಿಗೆ ಅದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಅದರಿಂದ ಆ ಒಂದು ಗಿಡನೂ ಸಹ ನಿಮ್ಮ ಒಂದು ಕೈತೋಟದಲ್ಲಿರಲಿ ಅಂತ ನಾವು ಹೇಳ್ತೀವಿ. ಹಾಂ, ಖಂಡಿತ ಮೇಡಮ್. ಈಗ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಾವೀಗಾಗಲೇ ಭದ್ರತೆಯನ್ನು ಸಾಧಿಸಿದ್ದೀವಿ. ಆದರೆ ಒಂದು ಪೋಷಕಾಂಶಗಳ ಲಭ್ಯತೆ ಅದು ನಮ್ಮ ದೇಹಕ್ಕೆ ಒದಗುವ ನಿಟ್ಟಿನಲ್ಲಿ ನಾವಿನ್ನೂ ಭದ್ರತೆಯನ್ನು ಸಾಧನೆ ಮಾಡಬೇಕಾಗಿದೆ. ಅಂದರೆ ಈಗ ಆಹಾರ ಬೆಳೆಗಳ ಜೊತೆಗೆ ನಾವು ನಮ್ಮ ಒಂದು ದೇಹಕ್ಕೆ ಬೇಕಾಗುವಂಥ ಹಣ್ಣು ತರಕಾರಿಗಳನ್ನು ಬೆಳೆದು ಅದನ್ನು ಸೇವನೆ ಮಾಡಿದಾಗ ಒಂದು ಈ ಒಂದು ಅಪೌಷ್ಟಿಕತೆಯ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಮನೆ ಶಾಲೆಗಳಲ್ಲಿ ಲಭ್ಯವಿರುವಂಥ ಒಂದು ಸ್ಥಳಗಳಲ್ಲಿ ಕೈತೋಟ ಮಾಡಿಕೊಂಡ್ರೆ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೋಬೋದು. ಇದರ ಜೊತೆಗೆ ಒಂದು ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಈ ಹಸಿರು ಸೊಪ್ಪುಗಳು, ಗೆಡ್ಡೆ ಗೆಣಸು, ಇತರೆ ತರಕಾರಿ ಹಾಗೂ ಹಣ್ಣುಗಳು ಸೇರಿ 400 ಗ್ರಾಮ್ಗಳಷ್ಟಾದರೂ ನಾವು ಅದನ್ನು ಸೇವನೆ ಮಾಡಲೇಬೇಕು. ಆದರೆ ಏನಾಗಿದೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಒಂದು ಸಿಗುತ್ತಿರುವ ಒಂದು ಹಣ್ಣು ತರಕಾರಿಗಳ ಪ್ರಮಾಣ ಇವಾಗ ಅಂತ ಅಂದರೆ ಕೇವಲ 100 ರಿಂದ 150 ಗ್ರಾಮ್ನಷ್ಟು ಇದೆ. ಆದ್ದರಿಂದ ನಾವು ಈ ಒಂದು ಲಘು ಪೋಷಕಾಂಶಗಳ ಒಂದು ನ್ಯೂನತೆಗೆ ಒಳಗಾಗ್ತಾ ಇದ್ದೀವಿ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದರೆ ಹಣ್ಣು ತರಕಾರಿಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗಿದೆ. ಮತ್ತೀಗ ಮನೆ ಸುತ್ತ ಜಾಗ ಇದೆ, ಕೈತೋಟ ಮಾಡ್ಕೋಬೇಕು, ಅದಕ್ಕೆ ಏನೇನು ಸಲಕರಣೆಗಳು ಬೇಕಾಗುತ್ತೆ? ಈಗ ಮುಖ್ಯವಾಗಿ ಒಂದು ಬಕೆಟ್ ನೀರು ಹಾಕಲಿಕ್ಕೆ ಬಕೆಟ್ ಬೇಕಾಗುತ್ತೆ. ಮತ್ತು ಏನಾದರೂ ಸ್ವಲ್ಪ ಗುಂಡಿ ತೋಡೋಕ್ಕೆ ಗುದ್ಲಿ, ಪಿಕಾಸಿ ಎಲ್ಲ ಬೇಕಾಗುತ್ತೆ. ಗಿಡದ ರೆಂಬೆ ಕೊಂಬೆಗಳು ಜಾಸ್ತಿ ಆದಾಗ ಕಟ್ ಮಾಡಲಿಕ್ಕೆ ಸಿಕೇಚರ್ ಬೇಕಾಗುತ್ತೆ. ಆಮೇಲೆ ಔಷಧಿಗಳನ್ನು ಸಿಂಪರಣೆ ಮಾಡಲಿಕ್ಕೆ ಕೈಚಾಲಿತ ಸಿಂಪರಣಾ ಯಂತ್ರ ಬೇಕಾಗುತ್ತೆ. ಆಮೇಲೆ ನೀವು ತಾರಸಿ ಮೇಲೆ ಮಾಡೋದಾದರೆ ಅದಕ್ಕೆ ಪಾಟ್ಗಳು ಅಥವಾ ಮಡಿಕೆಗಳು ಹಳೆದು ಯೂಸ್ ಅಂದರೆ ಉಪಯೋಗಿಸಿ ಬಿಟ್ಟಂತಹ ಒಂದು ಬಕೆಟ್ ಆಗಿರ್ಬೋದು, ಗೋಣಿ ಚೀಲಗಳು. ಆಮೇಲೆ ಇಲ್ಲ ನಾವು ಹೊಸದಾಗೆ ಖರೀದಿ ಮಾಡ್ತೀವಿ ಅಂತ ಅನ್ನೋದಾದರೆ ಗ್ರೋ ಬ್ಯಾಗ್ಸ್ ಅಂತಲೂ ಸಿಗ್ತವೆ. ಮಣ್ಣಿನ ಮಡಿಕೆ, ನಾರಿನ ಮಡಿಕೆ, ಪ್ಲಾಸ್ಟಿಕ್ ಮಡಿಕೆಗಳು ಎಲ್ಲ ಸಿಗ್ತವೆ. ಅದನ್ನು ಬಳಸ್ಕೊಂಡು ಕೈತೋಟ ಮಾಡ್ಕೋಬೋದು. ಇದ್ರ ಜೊತೆಗೆ ಮುಖ್ಯವಾಗಿ ಏನು ಬೇಕು ಅಂತಂದರೆ ಬಿತ್ತನೆ ಬೀಜಗಳು ಮತ್ತು ಸಸಿಗಳು. ಅದನ್ನೇ ಕೇಳಬೇಕು ಅಂತ ಅಂದ್ಕೊಂಡೆ. ಸಸಿಗಳು ಇವೆಲ್ಲ ಬೇಕಾಗುತ್ತೆ. ನೀವು ಈಗ ಕೇಳ್ಬೋದು ಬಿತ್ತನೆ ಬೀಜ ಯಾವ ಥರ ನಾವು ಆಯ್ಕೆ ಮಾಡ್ಕೋಬೇಕು ಮತ್ತು ಸಸಿಗಳು ಎಲ್ಲಿ ಸಿಗ್ತವೆ ನಮಗೆ ಅಂತ. ಈಗ ನಮ್ಮ ಒಂದು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ನರ್ಸರಿ ಇದೆ. ಅಲ್ಲಿ ನಿಮಗೆ ಬೇಕಾಗುವಂಥ ತೋಟಗಾರಿಕಾ ಬೆಳೆಗಳಿಗೆ ಬೇಕಾಗುವಂಥ ಸಸಿಗಳು, ಉದಾಹರಣೆ ಮೆಣಸಾಗಿರ್ಬೋದು, ಬದನೆ, ಟೊಮ್ಯಾಟೊ ಮತ್ತು ಬಳ್ಳಿ ತರಕಾರಿ ಅಲ್ಲಿ ಸಸಿಗಳು ಎಲ್ಲ ಸಿಗ್ತವೆ. ಮತ್ತು ಹಣ್ಣಿನ ಗಿಡಗಳು ಸಿಗ್ತವೆ, ಅವುಗಳನ್ನು ಸಹ ನೀವು ತಗೊಂಡು ಬಂದು ಹಾಕ್ಕೋಬೋದು. ಆಮೇಲೆ ಬೀಜಗಳು ನಾವು ಆದಷ್ಟು ಹೈಬ್ರಿಡ್ಗಿಂತ ದೇಸಿ ಅಥವಾ ನಾಟಿ ಬೀಜಗಳಿಗೆ ಹೋದರೆ ಒಳ್ಳೆಯದು. ಯಾಕಂತಂದರೆ ಅದನ್ನು ನೆಕ್ಸ್ಟು ನಾವೇ ಒಂದು ನಮ್ಮ ತರಕಾರಿಗಳ ಒಂದು ಬೀಜವನ್ನು ನಾವೇ ತಯಾರು ಮಾಡ್ಕೋಬೋದು. ಈಗ ಇವಾಗ ಹಾಕಿರ್ತೀವಿ, ನೆಕ್ಸ್ಟ್ ಬೇಕು ಅಂತಂದರೆ, ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಬೇಕು ಅಂದರೆ ಅದರಿಂದನೇ ಒಂದು ಹಣ್ಣಾಗಿರೋ ಒಂದು, ಈಗ ಟೊಮೆಟೋದಲ್ಲಾದರೆ ಒಂದು ಕಾಯಿ ಅಥವಾ ಎರಡು ಕಾಯಿ ಚೆನ್ನಾಗಿ ಬಲ್ತಿರೋ ಒಂದು ಕಾಯಿ ಹಣ್ಣಾಗಿರೋದನ್ನು ಬಿಟ್ಕೊಂಡು ಅದನ್ನೇ ಬಿತ್ತನೆ ಬೀಜಕ್ಕೆ ಅಂತಲೇ ನಾವು ಬಿಟ್ಕೋಬೋದು. ಹೀರೆಕಾಯಿ, ಸೋರೆಕಾಯಿ ಇವುಗಳಲ್ಲಿನೂ ಸಹ ಒಂದು ಕಾಯಿ ಅಥವಾ ಎರಡು ಕಾಯಿಗಳನ್ನು ಬಿತ್ತನೆ ಬೀಜಕ್ಕೆ ಅಂತ ನಾವು ಬಿಟ್ಕೋಬೋದು. ಬೀಜ ಸಂರಕ್ಷಣೆ ಮಾಡಿದಾಗ ನಮ್ಮ ಮುಂದಿನ ಬೆಳೆಗೂ ಕೂಡ ಅದನ್ನ ಹೊರಗಡೆಯಿಂದ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮೇಡಮ್, ಈಗ ನಾವು ಗಿಡ ಎಲ್ಲ ಹಾಕ್ತೀವಿ, ಆದರೆ ನೀರು ಹಾಕೋದು ಹೇಗೆ ಅಂತ ಎಷ್ಟೋ ಕಡೆ ನಾನು ನೋಡಿದ್ದೀನಿ. ಜೋರಾಗಿ ನೀರು ಹಾಕ್ತಾರೆ, ಪಾಟಿಂದ ಮಣ್ಣೆಲ್ಲ ಈಚೆ ಬಂದು ಬೇರ್ ಕಾಣ್ತಾ ಇರುತ್ತೆ. ಅದರಿಂದ ನೀರು ಉಣಿಸೋದು ಕೂಡ ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದನ್ನು ಹೇಗೆ ಮಾಡಬೇಕು? ಈಗ ಅವುಗಳಿಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನೀರು ಕೊಡಲೂಬಾರ್ದು, ಮತ್ತು ಕಡಿಮೆ ಪ್ರಮಾಣನೂ ಆಗಬಾರ್ದು, ಅವಶ್ಯಕತೆಗೆ ತಕ್ಕಂತೆ. ಉದಾಹರಣೆ, ಬೇಸಿಗೆ ಕಾಲದಲ್ಲಿ ಆದರೆ ಒಂದು ದಿನಕ್ಕೆ ಒಂದು ಎರಡು ಸಲ ಅವುಗಳಿಗೆ ನೀರು ಕೊಡ್ಬೋದು. ಮಳೆಗಾಲದಲ್ಲಿ ಆತ ಅಂದರೆ ಬೇಕಾದಾಗ ಮಾತ್ರ, ಮಳೆ ಇಲ್ಲದಾಗ ಮಾತ್ರ ಕೊಡಬೇಕು. ಮತ್ತು ಚಳಿಗಾಲದಲ್ಲಿ ಆದರೆ ಒಂದು ಸಲ ನೀರು ಉಣಿಸಿದ್ರೆ ಸಾಕು. ಅದ್ರ ಬಕೆಟು ಮಗ್ ತೊಗೊಂಡು ನಾವು ನೀರು ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಅಲ್ಲೇ ಒಂದು ದೊಡ್ಡ ದೊಡ್ಡ ಗಿಡಗಳು ಇತ್ತು ಅಂದರೆ ಒಂದು ಚಿಕ್ಕ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ತುಂಬಿ ಅದಕ್ಕೆ ಒಂದು ರಂಧ್ರ ಮಾಡಿದರೆ ತನ್ನ ಪಾಡಿಗೆ ಅದು ತೊಟ್ಟುತ್ತಾ ಹೋಗುತ್ತೆ. ಆ ರೀತಿ ಆದರೂ ನಾವು ಅಂದರೆ ಎಲ್ಲಿಗಾದರೂ ಊರಿಗೆ ಅದು ಹೋಯಿತು, ನಾವು ಹೋದ್ವಿ ಅಂತ ಅಂದರೆ ಆ ರೀತಿ ವ್ಯವಸ್ಥೆ ಮಾಡ್ಕೋಬೋದು. ಇಲ್ಲ ಅಂದರೆ ಈಗಾಗಲೇ ಹೇಳ್ದಂಗೆ ಬೇಸಿಗೆ ಟೈಮಲ್ಲಿ ಎರಡು ಸಲ, ಮಳೆಗಾಲದಲ್ಲಿ ಬೇಕಾದಾಗ, ಚಳಿಗಾಲದಲ್ಲಿ ಒಂದ್ಸಲ ಕೊಟ್ಟರೆ ಸಾಕು. ಸೊಪ್ಪಿಗಾದರೆ ಅದನ್ನು ಚುಮುಕಿಸಿ ಕೊಡಬೇಕಾ ನೀರು ಅಂತ ಸೊಪ್ಪಿಗೆ? ಸೊಪ್ಪಿಗಿನೂ ಹಾಗೆ ಮೇಡಮ್, ತುಂಬ ಜಾಸ್ತಿ ಆಗಬಾರ್ದು. ಅದಕ್ಕೆ ಸ್ವಲ್ಪ ಅದೇ ಸ್ಪ್ರೇಯರ್ಸ್ ಎಲ್ಲ ಸಿಗ್ತವೆ, ಅದರಲ್ಲಿನು ಮಾಡ್ಕೋಬೋದು. ಡೈರೆಕ್ಟ್ ಅಂದರೆ ಅದು ತುಂಬ ಚಿಕ್ಕದಿದ್ದಾಗ ಡೈರೆಕ್ಟ್ ಹಾಕೋದು ಬೇಡ, ಸ್ವಲ್ಪ ಅದಕ್ಕೆ ಚುಮ್ಕಿಸಿ, ನೀವು ಹೇಳ್ದಂಗೆ ಚುಮ್ಕಿಸಿ ಕೊಟ್ರೇ ಒಳ್ಳೇದು. ಮತ್ತೆ ಆಗಾಗ ಮಣ್ಣೆಲ್ಲ ಸಡ್ಲ ಮಾಡಬೇಕಾಗುತ್ತೆ. ಮಣ್ಣು ಗಟ್ಟಿ ಆಗೋದ್ರೆ ಅದಕ್ಕೆ ಪೋಷಕಾಂಶಗಳು ಸಿಗಲ್ಲ ಅಂತ ಅನ್ಕೊಳ್ತೀನಿ. ಮಣ್ಣನ್ನ ಸಡಿಲ್ ಮಾಡಬೇಕು. ಅದ್ರ ಜೊತೆಗೆ ನಾವು ಕಾಂಪೋಸ್ಟ್ ಗೊಬ್ಬರನೂ ಸಹ ಮಿಕ್ಸ್ ಮಾಡಬೇಕು. ಆದಷ್ಟು ಕಾಂಪೋಸ್ಟ್ ಸ್ಟಾರ್ಟಿಂಗ್ ನಾವು ಪ್ರಾರಂಭ ಮಾಡಿದಾಗ ಕಾಂಪೋಸ್ಟ್ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ಅಷ್ಟು ಫಲವತ್ತತೆಯಿಂದ ಫಲವತ್ತಾಗಿ ಗಿಡಗಳೆಲ್ಲ ಬರ್ತವೆ ಅಂತ ಹೇಳ್ಬೋದು. ಈಗ ತರಕಾರಿದು ಸಿಪ್ಪೆ ಎಲ್ಲ ನಾವು ಹಾಗೆ ಬುಡಕ್ಕೆ ಹಾಕ್ಬಿಡ್ಬೋದಾ ಅಥವಾ ಅದನ್ನ ನಾವು ಬೇರೆ ಕಡೆ ಸಂಗ್ರಹ ಮಾಡ್ಕೋಬೇಕಾ ಅಂತ? ಇದು ಒಂದು ಉತ್ತಮವಾದ ಪ್ರಶ್ನೆ ಅಂತ ಹೇಳ್ಬೋದು ಮೇಡಮ್. ಅಂದರೆ ಈಗ ತರಕಾರಿಗಳು ಸಿಪ್ಪೆ ಆಗಿರ್ಬೋದು, ಮತ್ತು ಈಗ ಮನೆಯಲ್ಲಿ ಏನಾದರೂ ಹಸುಗಳಿದ್ದರೆ ಹಸುಗಳಿಂದ ಬರುವಂಥ ಒಂದು ಸಗಣಿ ಆಗಿರ್ಬೋದು, ಆಮೇಲೆ ಅಲ್ಲಿ ಸುತ್ತಮುತ್ತ ಗಿಡಗಳು ದೊಡ್ಡ ದೊಡ್ಡ ಗಿಡಗಳಿದ್ದರೆ ಅದರಿಂದ ಉದುರುವಂಥ ಎಲೆಗಳಾಗಿರ್ಬೋದು, ಆದಷ್ಟು ಇವುಗಳನ್ನು ಬಳಸ್ಕೊಂಡು ನಾವು ಕೈತೋಟದ ಒಂದು ಭಾಗ ಒಂದು ಮೂಲೆಯಲ್ಲಿ ಒಂದು ಗುಂಡಿ ಗೊಬ್ಬರದ ಒಂದು ಗುಂಡಿ ಮಾಡ್ಕೋಬೇಕು. ಅಂದರೆ ಅದು ಒಂದು 3 ಅಡಿ ಅಗಲ 3 ಅಡಿ ಆಳ ಇರಬೇಕು. ಅದಕ್ಕೆ ನಾವು ಒಂದು ಪದರ ಎಲ್ಲ ಈ ಉದುರಿದ ಎಲೆಗಳಾಗಿರ್ಬೋದು, ಮನೆಯಲ್ಲಿ ಬಳಸಿರುವಂಥ ಅಂದರೆ ಇದು ಪೂಜೆಗೆ ಬಳಸಿರುವಂಥ ಹೂಗಳು, ಕಸ ಕಡ್ಡಿ, ತರಕಾರಿ ಸಿಪ್ಪೆಗಳು, ಇವುಗಳನ್ನೆಲ್ಲ ಒಂದು ಪದರ ಹಾಕಿ ಅದ್ರ ಮೇಲ್ಗಡೆ ಪದರ ನಾವು ಸಗಣಿ ಹಾಕಬೇಕು. ಒಂದು 3 ಇಂಚಿನಷ್ಟು ಸಗಣಿ ಹಾಕಬೇಕು. ಅದ್ರ ಮೇಲ್ಗಡೆ ಮತ್ತೆ 1 ಇಂಚಿನಷ್ಟು ಇದು ಮಣ್ಣು ಫಲವತ್ತಾಗಿರುವಂಥ ಒಂದು ಮಣ್ಣು ಹಾಕಬೇಕು. ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ತೇವಾಂಶ ಇರೋ ಥರ ನಾವು ನೋಡಿಕೊಂಡ್ರೆ ಅಂದರೆ ನೀರನ್ನು ಒಂದು 2 ದಿನಕ್ಕೊಂದ್ಸಲ ಅದ್ರ ಮೇಲ್ಗಡೆ ಸಿಂಪಡಣೆ ಮಾಡಿ ಒಂದು ಈ ರೀತಿ ಅದನ್ನು ಮತ್ತೆ ಕಸನ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಪುನರಾವರ್ತನೆ ಮಾಡಿ ಈ ರೀತಿ ಮಾಡೋದ್ರಿಂದ 1.5-3 ತಿಂಗಳಿಗೆ ನಮಗೆ ಒಂದು ಗೊಬ್ಬರ ಸಿಗುತ್ತೆ. ಇದ್ರ ಜೊತೆಗೆ ನಾವು ಎರೆಹುಳುಗಳನ್ನು ಸಹ ಇದರಲ್ಲೇ ಬಿಟ್ಟರೆ ಎರೆಹುಳು ಗೊಬ್ಬರನೂ ಸಹ ಆಗುತ್ತೆ. ಆ ಒಂದು ಗೊಬ್ಬರವನ್ನು ನಮ್ಮ ಕೈತೋಟಕ್ಕೆ ನಾವು ಬಳಸ್ಕೋಬೋದು. ಇದ್ರ ಜೊತೆಗೆ ನಾವು ಬೇಕಂತಂದರೆ ಕಾಂಪೋಸ್ಟ್ ಬರೀ ಸಗಣಿ ಗೊಬ್ಬರ ಅದನ್ನು ಸಹ ಕೊಡ್ಬೋದು. ಹಸುಗಳಿದ್ದಾಗ ಆ ಸಗಣಿ ಗೊಬ್ಬರನೂ ಕೊಡ್ಬೋದು ಇದಕ್ಕೆ ಗಿಡಗಳಿಗೆ. ಇಲ್ಲ ಅಂತಂದರೆ ಈ ರೀತಿ ಒಂಥರ ಗುಂಡಿ ಮಾಡಿಕೊಂಡು ಅದರಲ್ಲಿ ಮಾಡ್ಬೋದು. ಇಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ಅಂತಂದರೆ ಈಗ ಮಡಿಕೆಯಲ್ಲೇ ಗೊಬ್ಬರ ತಯಾರು ಮಾಡೋದು ಅಂತ ಇದೆ. ಅದು 3 ಮಡಿಕೆ ಇರುತ್ತೆ. ಮೇಲಿನ ಅಂದರೆ ಜಾಲರಿ ಹಾಕಿರಬೇಕು ತಳಭಾಗದಲ್ಲಿ. ಅದು ಮೇಲ್ಗಡೆ ಅದೇ ಒಂದು ಪದರ ಎಲ್ಲ ಕಸ ಕಡ್ಡಿ ಸಿಪ್ಪೆಗಳು ಅದನ್ನೆಲ್ಲ ಹಾಕೋದು. ಅದ್ರ ಮೇಲ್ಗಡೆ ಒಂದು ಲೇಯರು ಅಂದರೆ ಒಂದು ಪದರ ಸಗಣಿ ಹಾಕೋದು, ಮತ್ತೆ ಕಸ ಕಡ್ಡಿ ಹಾಕೋದು, ಸಗಣಿ ಹಾಕೋದು, ಮತ್ತೆ ಕಸ ಕಡ್ಡಿ ಹಾಕಿ ಸಗಣಿ ಹಾಕಿ ಅದ್ರ ಮೇಲ್ಗಡೆ ಮಣ್ಣನ್ನು ಹಾಕಿ ಅದನ್ನು ಮೇಲ್ಗಡೆ ಒಂದು ಪೇಪರ್ ನ್ಯೂಸ್ ಪೇಪರ್ ಮುಚ್ಚಿ ಇಡೋದು. ಅದು ಅದು ಸ್ವಲ್ಪ ದಿನ ಆದಮೇಲೆ ಅದು ಎಲ್ಲ ಕಳಿತಾದ್ಮೇಲೆ ಆ ಒಂದು ಗೊಬ್ಬರನೆಲ್ಲ ಕೆಳಗಿನ ಪಾಟಿಗೆ ಶಿಫ್ಟ್ ಮಾಡ್ಕೋಬೇಕು. ಎ ಬಿ ಸಿ ಅಂತ ಮೂರು ಪಾಟ್ ಇರುತ್ತೆ. ಎಯಲ್ಲಿ ಎಲ್ಲ ಸ್ವಲ್ಪ ಅದು ಕಳಿತಾದ್ಮೇಲೆ ಅದನ್ನ ಸಿ ಪಾಟಿಗೆ ಮಡಿಕೆಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ನಾವು ಎ ಮಡಿಕೆಯಲ್ಲಿ ಹಾಕೋತಾ ಹೋಗ್ಬೇಕು. ಅದು ತುಂಬಿತು ಅಂದ್ರೆ ಬಿ ಮಡಿಕೆಗೆ ಹಾಕ್ಬೇಕು. ಹೀಗೆ ಪುನರಾವರ್ತನೆ ಮಾಡಿದ್ರು ಸಹ ಇದರಲ್ಲಿನೂ ಸಹ ಈ ಒಂದು ಮಡಿಕೆಯಲ್ಲಿ ನಮಗೆ ಗೊಬ್ಬರ ತಯಾರಾಗುತ್ತೆ, ನೋಡ್ಲಿಕ್ಕಿನ್ನೂ ಚೆನ್ನಾಗಿ ಕಾಣುತ್ತೆ. ಈ ಒಂದು ಮಡಿಕೆಗಳನ್ನು ನಮ್ಮ ಒಂದು ಜೆ ಎಸ್ ಎಸ್ ಕೆ ವಿ ಕೆಯಲ್ಲಿ ಒಬ್ರು ಮಡಿಕೆ ಮಾಡೋರಿದ್ದಾರೆ, ಅವರು ಬೇಡಿಕೆ ಆಧಾರದ ಮೇಲೆ ಈ ಮಡಿಕೆಗಳನ್ನು ಮಾಡಿಕೊಡ್ತಾರೆ. ಇದನ್ನು ತಾರಸಿ ಮೇಲಾದರೂ ನಾವು ಇಟ್ಕೋಬೋದು, ಇಲ್ಲ ನಮ್ಮ ಮನೆ ಹತ್ರ ಜಾಗ ಇದೆ ಅಂತಂದರೆ ನಾವು ಗುಂಡಿ ಮಾಡಿಕೊಂಡು ಅದರಲ್ಲಾದ್ರೂ ಗೊಬ್ಬರವನ್ನು ಮಾಡ್ಕೋಬೋದು. ಅಂದರೆ ಮೊದಲು ಸಿ ಮಡಿಕೆದು ಉಪಯೋಗಿಸ್ಕೋಬಹುದು, ಅದು ರೆಡಿ ಇರುತ್ತೆ. ಆಮೇಲೆ ಬಿ ಮಡಿಕೆ, ಮತ್ತೆ ಅದು ಎ ತುಂಬಿದ್ಮೇಲೆ ಮತ್ತೆ ಸಿ ಖಾಲಿಯಾಗಿದ್ದಾಗ ಅದಕ್ಕೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಬಹುಶಃ ಈ ನಗರಗಳಲ್ಲಿ ಇರೋರಿಗೆ ಇದು ಉತ್ತಮ ಅಂತ ಅನ್ಸುತ್ತೆ. ನಾವು ಹಳ್ಳಿಲಿದ್ರೆ ನಮಗೆ ಜಾಗ ಇರುತ್ತೆ, ಒಂದು ಗುಂಡಿ ಮಾಡ್ಕೊಂಡು ಗೊಬ್ಬರ ಮಾಡ್ಕೋಬಹುದು. ಅರೆ ನಗರ ಪ್ರದೇಶದಲ್ಲಿ ಕಷ್ಟ ಆಗುತ್ತೆ. ಆ ಒಂದು ಸಮಯದಲ್ಲಿ ನಾವು ಈ ರೀತಿ ಮಡಿಕೆಗಳನ್ನು ಬಳಸ್ಕೊಂಡು ಗೊಬ್ಬರ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದರೆ ಡೈರೆಕ್ಟ್ ಇಲ್ಲ ನಾವೇನು ಹಾಕೋದಿಲ್ಲ ಅಂತ ಅಂದರೆ ಹಾಗೆ ತರಕಾರಿ ಸಿಪ್ಪೆಗಳನ್ನು ಸ್ವಲ್ಪ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಆ ರಸವನ್ನೇ ಡೈರೆಕ್ಟಾಗಿ ನಾವು ಗಿಡಗಳಿಗೆ ಹಾಕೋಬೋದು. ಆಮೇಲೆ ಈಗ ಗಿಡಗಳು ಈಗ ಬೇಸಿಗೆ ಕಾಲದಲ್ಲಿ ತೇವಾಂಶವನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಗಿಡದ ಕೆಳಗೆ ನಾವು ಎಲೆಗಳನ್ನು ಆಮೇಲೆ ಬೇರೆ ಈಗ ಏನಾದರೂ ಕೈತೋಟದಲ್ಲಿರುವಂಥ ಒಂದು ತ್ಯಾಜ್ಯಗಳನ್ನೇ ಅಲ್ಲಿ ನಾವು ಬಳಸ್ಕೊಳ್ಳೋದ್ರಿಂದ ಒಂದು ತೇವಾಂಶವನ್ನು ಕಾಪಾಡ್ಕೋಬೋದು. ಎಲೆಗಳಿಂದ ಎಲೆಗಳನ್ನ ಮುಚ್ಚಿದ್ರೆ ನಾವು ನೀರು ಹಾಕಿದಾಗ ಅದು ತೇವಾಂಶ ಅಂದರೆ ತೇವಾಂಶ ಆವಿಯಾಗಿ ಹೋಗೋದನ್ನ ಅಲ್ಲೇ ಗಿಡನೇ ಹಿಡಿದಿಟ್ಕೊಳ್ಳಂಗೆ ನಾವು ಅದನ್ನು ವ್ಯವಸ್ಥೆ ಮಾಡ್ಕೋಬಹುದು. ಮೇಲ್ಭಾಗ ಒಣಗೋದಿಲ್ಲ ಅಂತ. ಮತ್ತೆ ಇವಾಗ ಗಿಡ ಎಲ್ಲ ಬೆಳಿತೀವಿ, ಅದಕ್ಕೆ ಕೀಟ ಬರಬಹುದು, ರೋಗಗಳು ಬರಬಹುದು, ಅವಾಗ ನಮಗೆ ಅಯ್ಯೋ ಇದೇನಪ್ಪ ಇದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತ. ಸಾಮಾನ್ಯ ನಾವು ಮನೇಲಿ ಬೆಳೆದಾಗ ರಾಸಾಯನಿಕ ಉಪಯೋಗಿಸೋದಕ್ಕೆ ಹಿಂದೆ ತೊಡಿತೀವಿ. ಈ ಸಾವಯವ ಕೀಟನಾಶಕ ಇರಬಹುದು ಅಥವಾ ಈ ರೋಗಗಳನ್ನ ನಿರ್ವಹಣೆ ಮಾಡೋ ಅಂಥದ್ದು ಹೇಗೆ ತಯಾರಿ ಮಾಡ್ಕೊಳ್ಳೋದು ಮೇಡಮ್? ಈಗ ಕೈತೋಟ ಮಾಡೋ ಉದ್ದೇಶನೇ ಅದು ಮೇಡಮ್, ಅಂದರೆ ನಾವು ಸಾವಯವದಲ್ಲಿ ಬೆಳಿಬೇಕು, ಸಾವಯವ ತರಕಾರಿಗಳನ್ನು ತಿನ್ನಬೇಕು ಅಂತ. ಈಗ ನಾವು ಕೈತೋಟ ಮಾಡುವಾಗ ನಾವು ನಮ್ಮನೆಗೆ ಎಷ್ಟು ಬೇಕೋ ಅಷ್ಟೇ ತರಕಾರಿಗಳನ್ನು ಬೆಳ್ಕೊಳ್ತೀವಿ, ಅಂದರೆ ಪ್ರಮಾಣವೂ ಕಡಿಮೆ ಇರುತ್ತೆ. ಆದ್ದರಿಂದ ಅವುಗಳಿಗೆ ಉದಾಹರಣೆಗೆ ಈಗ ನಾವು ಜೈವಿಕ ವಿಧಾನಗಳಿಂದ ಈ ಒಂದು ರೋಗ ಹಾಗೂ ಕೀಟಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀವಿ. ಜೈವಿಕ ಅಂತ ಅಂದರೆ ಉದಾಹರಣೆಗೆ ಈಗ ಇರುವೆಗಳದೆಲ್ಲ ಬಂದರೆ ಅರಿಶಿನ ಪುಡಿ ಅದನ್ನೆಲ್ಲ ಹಾಕೋದು, ಆಮೇಲೆ ಈಗ ಹುಳುಗಳು ಕೀಟಗಳು ಇತ್ತು ಅಂತಂದರೆ ಈಗ ಬೇವಿನೆಲೆ ಕಷಾಯ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿದು ಕಷಾಯ, ಚೆಂಡು ಹೂವಿನ ಕಷಾಯ, ಈ ರೀತಿ ಬೇರೆ ಬೇರೆ ವಿಧಾನಗಳಿಂದ ನಾವು ಅವುಗಳನ್ನು ಕಷಾಯಗಳನ್ನು ಮಾಡಿಕೊಂಡು ಉದಾಹರಣೆಗೆ ಬೇವಿನೆಲೆಯಿಂದ ಕಷಾಯ ಮಾಡೋದಾದರೆ ಈಗ ಒಂದೆರಡು ಬಟ್ಲು ಬೇವಿನೆಲೆ ತಗೊಳ್ಳೋದು, ಬೇವಿನೆಲೆಯನ್ನೆಲ್ಲ ನಾವು ಎಲ್ಲ ರುಬ್ಕೊಳ್ಳೋದು, ರುಬ್ಬಿಬಿಟ್ಟು ಒಂದಕ್ಕೆ 10 ಭಾಗ ನೀರು ಹಾಕಿ ಒಂದಿನ ಹಂಗೆ ಅದನ್ನು ಮಿಕ್ಸ್ ಮಾಡಿ ಬಿಟ್ಬಿಡೋದು. ಮಾರನೇ ದಿನ ಅದನ್ನೆಲ್ಲ ಸೋಸ್ಕೊಂಡು ಅದನ್ನು ನಾವು ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು. ಈ ಬೇವಿನೆಲೆ ಕಷಾಯ ತುಂಬ ಒಂದು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಂದರೆ ಒಂದು 1/4 ಲೀಟ್ರ್ ನೀರಿಗೆ ಒಂದು 100 ಗ್ರಾಮ್ ಈರುಳ್ಳಿ, ಒಂದು 25 ಗ್ರಾಮು ಬೆಳ್ಳುಳ್ಳಿ, ಒಂದು 25 ಗ್ರಾಮು ಹಸಿ ಮೆಣಸಿನ್ಕಾಯಿ, ಇವನ್ನೆಲ್ಲವನ್ನು ನಾವು ಪೇಸ್ಟ್ ಮಾಡಿ ಆ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿಗೆ ಅಂದರೆ 1:2 ಆ ಒಂದು ಪೇಸ್ಟ್ಗೆ ಕುದಿಸಿಕೊಂಡಾದ್ಮೇಲೆ 1:2 ನೀರು ಮಿಕ್ಸ್ ಮಾಡಿ ಅದನ್ನು ಸಹ ನಾವು ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು ಮೇಡಮ್. ಅಂದರೆ ಅದು ಎಷ್ಟೊತ್ತು ಕುದಿಸ್ಬೇಕಾಗತ್ತೆ? ಅದು ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಕುದಿಸಿ ಅದನ್ನ ತಣಿಸಿ ಆಮೇಲೆ ಸೋಸ್ಕೊಂಡು ಅದಕ್ಕೆ ನೀರು ಮಿಶ್ರಣ ಮಾಡ್ಬೇಕಾ? ಹಾ, ನೀರು ಮಿಕ್ಸ್ ಮಾಡಿ ಆಮೇಲೆ ಸ್ಪ್ರೇ ಮಾಡೋದು. ಈಗ ಅದು ಚರಟ ಬರುತ್ತಲ್ಲ, ನಾವು ನೀರು ಸೋಸ್ಕೊಂಡ್ಮೇಲೆ ಅದನ್ನ ಮತ್ತೆ ಗಿಡಕ್ಕಾದ್ರೂ ಹಾಕ್ಬೋದು ಮೇಡಮ್. ಇಲ್ಲ ಅಂತ ಅಂದ್ರೆ ಅದನ್ನ ನಾವು ಗೊಬ್ಬರಕ್ಕೆ ಬಳಸ್ಕೋಬಹುದು. ಗೊಬ್ಬರಕ್ಕೆ ಅದನ್ನ ಹಾಕಿದ್ರೆ ಆಯ್ತು. ಮತ್ತೆ ಹಸಿರೆಲೆ ಗೊಬ್ಬರ ಹೇಗೆ ಮಾಡ್ಕೋಬಹುದು ಅಂತ ಅಂದ್ರೆ, ಹಸಿರೆಲೆ ಗೊಬ್ಬರ ಅಂದ್ರೆ ಮೇಡಮ್ ಅದು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಗಳನ್ನ ಬೆಳೆದಾಗ ಅವು ಹಸಿರು ಬೆಳೆ ಅಂದ್ರೆ ಹಸಿರು ಗೊಬ್ಬರ ಅಂತ ಅಂದ್ರಲ್ಲ, ಡಯಂಚ ಸೆಣಬು ಇವುಗಳನ್ನ ಹಾಗೆ ಭೂಮಿಯಲ್ಲಿ ಬಿತ್ತನೆ ಮಾಡಿ ಅವು ಬೆಳೆದಾದ್ಮೇಲೆ ಭೂಮಿಯಲ್ಲೇನೆ ಉಳುಮೆ ಮಾಡೋದು, ಅಂದ್ರೆ ಭೂಮಿಯ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಅವುಗಳನ್ನ ಬಳಸ್ತಾರೆ. ಈ ಒಂದು ನಮ್ಮ ಕೈತೋಟಕ್ಕೆ ಈಗ ಬೇವಿನೆಲೆ ಕಷಾಯ, ಅದ್ರದ್ದು ಕಷಾಯ ಹೇಳಿದ್ವಿ, ಚೆಂಡು ಹೂವಿನ ಕಷಾಯನೂ ಅದೇ ಥರ. ಒಂದು ಒಂದು ಲೀಟ್ರ್ ನೀರಿಗೆ ಒಂದು 50 ಗ್ರಾಮ್ 50 ಗ್ರಾಮ್ ಚೆಂಡು ಹೂವು ಅಂದರೆ ಒಣಗಿಸಿಟ್ಕೊಂಡಿರುವಂಥ ಒಂದು ಚೆಂಡು ಹಾಕಿ ಒಂದು 10 ನಿಮಿಷ ಕುದಿಸಿ ಅದಕ್ಕೆ ಒಂದು ಭಾಗಕ್ಕೆ ಒಂದು ಒಂದು 5 ಭಾಗ ನೀರು ಹಾಕಿ ಅದನ್ನು ನಾವು ಸೋಸ್ಕೊಂಡು ಅದನ್ನು ಸಿಂಪಡಣೆ ಮಾಡ್ಬೋದು. ಆಮೇಲೆ ಇಲ್ಲ ಅಂತ ಅಂದರೆ ತೋಟದ ಸುತ್ತ ನಾವು ಈಗ ಚೆಂಡು ಮಲ್ಲಿಗೆ ಗಿಡ ಆಗಿರ್ಬೋದು, ನಾಗದಾಳೆ ಗಿಡ, ಇವು ಸಹ ಕೀಟಗಳನ್ನು ಬರದಂಗೆ ಬರದ ಹಾಗೆ ತಡೆಗಟ್ಟುತ್ತೆ. ಆ ರೀತಿ ವ್ಯವಸ್ಥೆ ನಾವು ಮಾಡ್ಕೋಬಹುದು. ಅಂದ್ರೆ ಚೆಂಡು ಹೂನ ಒಣಗಿಸಿ ಅದನ್ನೇ ನೀರ್ ಒಣಗಿಸಿ ಹಸಿದನ್ನು ಹಾಕ್ಬೋದು, ಆದಷ್ಟು ಒಣಗಿಸಿ ಹಾಕಿದ್ರೆ ಒಳ್ಳೇದಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಇದೆ ಜೀವಾಮೃತ ಅಂತ, ಅದು 1 ಕೆಜಿ ಸಗಣಿಗೆ ಒಂದು 200 ಗ್ರಾಮ್ ದ್ವಿದಳ ಧಾನ್ಯದ ಒಂದು ಹಿಂಡಿ, ಯಾವ್ದಾದ್ರು ಹಿಂಡಿ, ಆಮೇಲೆ ಒಂದು 200 ಗ್ರಾಮ್ ಬೆಲ್ಲ ಅಂದ್ರೆ ಅದು ಸಾವಯವ ಬೆಲ್ಲ, ಜೊತೆಗೆ ಒಂದು 100 ಗ್ರಾಮ್ ದ್ವಿದಳ ಧಾನ್ಯದ ಹಿಟ್ಟು, ಯಾವ್ದಾದ್ರು ಕಡಲೆಕಾಳು ಹಿಟ್ಟಾಗಿರ್ಬೋದು, ಹೆಸರು ಕಾಳು ಹಿಟ್ಟಾಗಿರ್ಬೋದು, ಇದ್ರ ಜೊತೆಗೆ 1 ಚಮಚ ಅರಿಶಿನ, ಇವುಗಳನ್ನ ನಾವು ಒಂದು 5 ಲೀಟರ್ ನೀರಿನಲ್ಲಿ ಕರಗಿಸ್ಕೋಬೇಕು. ಅಂದ್ರೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಅಂದ್ರೆ ಒಂದು ಡ್ರಮ್, ಒಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಇವುಗಳನ್ನೆಲ್ಲ ಒಂದು 5 ಲೀಟರ್ ನೀರಿನಲ್ಲಿ ಸಗಣಿ ಬೆಲ್ಲ ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು ಅರಿಶಿನ ಇವೆಲ್ಲನೂ ಹಾಕಿಬಿಟ್ಟು ಒಂದು ವಾರದವರೆಗೇನು ನಾವು ಡೈಲಿ ಅದನ್ನು ದಿನಾಲೂ ಕೈಯಾಡ್ತಾ ಇರಬೇಕು. ಒಂದು ಕೋಲ್ನಲ್ಲಿ ತಿರುಗಿಸ್ತಾ ಇರಬೇಕು. ಒಂದು ವಾರ ಆದಮೇಲೆ ನಾವು ಒಂದು ಪ್ರಮಾಣಕ್ಕೆ 9 ಭಾಗ ನೀರು ಹಾಕ್ಕೊಂಡು ಅದನ್ನು ಸಹ ನಾವು ಗಿಡಗಳಿಗೆ ಸೊಪ್ಪಿಗೆ ಅದಕ್ಕೆಲ್ಲ ಸಿಂಪಡಣೆ ಮಾಡಿದರೆ ಅದು ಒಂದು ಒಳ್ಳೆ ಗೊಬ್ಬರನೂ ಸಹ ಆಗಿ ಕೀಟನಾಶಕ ಆಗುತ್ತೆ, ಗೊಬ್ಬರನ ಹಾಕಿ ಇದು ಬೆಳೆಗಳು ಚೆನ್ನಾಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಕೈತೋಟ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಮನೆ ಮಟ್ಟದಲ್ಲಾದರೂ ಆಗಿರ್ ಪೌಷ್ಟಿಕ ಕೈತೋಟ ಅಂದರೆ ಹಿತ್ತಲಲ್ಲಿ ಮನೆ ಮುಂದೆ ಅಥವಾ ಹಿಂದೆ ಮಾಡ್ಕೊಳ್ಳೋದಾಗಿರ್ಬೋದು, ತಾರಸಿ ತೋಟ ಆಗಿರ್ಬೋದು, ಮತ್ತು ಒಂದು ಶಾಲಾ ಮೈದಾನದಲ್ಲಿ ಅಲ್ಲಿನೂ ಸಹ ಜಾಗ ಇತ್ತು ಅಂದರೆ ಅಲ್ಲಿನೂ ಸಹ ತರಕಾರಿ ಬೆಳ್ಕೊಂಡು ಬಿಸಿ ಊಟಕ್ಕೆ ಅದನ್ನು ಈ ತರಕಾರಿಗಳನ್ನು ಬಳಸ್ಕೋಬೋದು. ಈ ರೀತಿ ಆದಂತಹ ಒಂದು ತರಕಾರಿ ಬೆಳಿಲಿಕ್ಕೆ ಏನೇನು ಮಾಹಿತಿ ಮಾರ್ಗದರ್ಶನ ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಅವಾಗವಾಗ ತರಬೇತಿಗಳನ್ನು ಆಯೋಜನೆ ಮಾಡ್ತಾ ಇರ್ತೀವಿ, ಮತ್ತು ನಮ್ಮ ಸುತ್ತೂರಿನ KVK ಸಹ ಆಯೋಜನೆ ಮಾಡ್ತಾ ಇರ್ತೀವಿ, ಮತ್ತು ಹಳ್ಳಿಗಳಲ್ಲಿನೂ ಸಹ ಆಯೋಜನೆ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಬೇರೆ ಬೇರೆ ತರಬೇತಿಗಳನ್ನು ಸಹ ನಾವು ಕೃಷಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ಈಗ ಆಹಾರ ಒಂದು ಬೆಳೆಗಳ ಮೌಲ್ಯವರ್ಧನೆ ಬಗ್ಗೆ ಮತ್ತು ಆರೋಗ್ಯವನ್ನು ಯಾವ ರೀತಿ ನಾವು ಆಹಾರದಿಂದ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಬೇರೆ ಬೇರೆ ತರಬೇತಿಗಳನ್ನು ಆಯೋಜನೆ ಮಾಡ್ತಾ ಇರ್ತೀವಿ. ಜೊತೆಗೆ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಕೋಳಿ ಕುರಿ ಸಾಕಾಣಿಕೆ, ಮತ್ತು ಬೀಜೋತ್ಪಾದನೆ ತರಬೇತಿ, ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ತರಬೇತಿ, ತೋಟಗಾರಿಕಾ ಬೆಳೆಗಳ ಬಗ್ಗೆ ತರಬೇತಿ, ಮಣ್ಣು ನೀರು ಪರೀಕ್ಷೆ ಅದ್ರ ಬಗ್ಗೆನೂ ಸಹ ತರಬೇತಿಗಳನ್ನು ಕೊಡ್ತೀವಿ. ಹೀಗೆ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದಂತಹ ಒಂದು ತರಬೇತಿಗಳನ್ನು ಕೊಡ್ತೀವಿ. ಜೊತೆಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ಸಂಸ್ಕರಣಾ ಘಟಕ ಇದೆ, ಅದರಲ್ಲಿನೂ ಸಹ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡೋದ್ರ ಬಗ್ಗೆ, ಅಲ್ಲಿನ ಬೇರೆ ಬೇರೆ ರೀತಿಯಾದಂತಹ ಒಂದು ಯಂತ್ರೋಪಕರಣಗಳಿದ್ದಾವೆ, ಹಾಗೆ ಎರೆಗೊಬ್ಬರ ಉತ್ಪಾದನೆ ಘಟಕ ಇದೆ, ಜೊತೆಗೆ ಗೋಶಾಲೆ ಇದೆ, ಮತ್ತು ಹೈನುಗಾರಿಕೆ ಘಟಕ ಇದೆ, ಬೀಜ ಸಂಸ್ಕರಣಾ ಘಟಕ ಇದೆ, ತೋಟಗಾರಿಕಾ ನರ್ಸರಿ ಇದೆ, ಮತ್ತು ಒಂದು ದೇಸಿ ಹಸುವಿನ ಒಂದು ಸಗಣಿಯನ್ನು ಬಳಸ್ಕೊಂಡು ವಿಭೂತಿ ತಯಾರು ಮಾಡುವಂತಹ ಒಂದು ಘಟಕ ಇದೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಘಟಕಗಳಿದ್ದಾವೆ. ರೈತರು ಅಲ್ಲಿ ಬಂದಾಗ, ಸುತ್ತೂರಿಗೆ ಬಂದಾಗ ನಮ್ಮ ಒಂದು JSS ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಿ ಇವುಗಳ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು, ಮತ್ತು ತರಬೇತಿಗಳನ್ನು ಸಹ ಪಡಿಬೇಕು ಅಂತ ಕೇಳ್ಕೋತೀನಿ. ಅದ್ರ ಜೊತೆಗೆ ನಮ್ಮ ಸುತ್ತೂರಿನಲ್ಲಿ ಮತ್ತು ಮೈಸೂರಿನಲ್ಲಿ JSS ಅಗ್ರಿ ಕ್ಲಿನಿಕ್ ಅನ್ನೋವಂಥ ಒಂದು ಘಟಕ ಇದೆ. ಅಲ್ಲಿ ಬೆಳೆಗಳಿಗೆ ಏನಾದರೂ ರೋಗ ಕೀಟ ಬಂತು ಅಂದರೆ ಆ ಒಂದು ಬೆಳೆಗಳ ಒಂದು ಮಾದರಿಯನ್ನು ತಗೊಂಡು ಬಂದರೆ ನಮ್ಮಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಬೇಕಾಗುವಂತಹ ಔಷಧಿಗಳನ್ನು ತಜ್ಞರಿದ್ದಾರೆ ಅಲ್ಲಿ ಬರೆದು ಕೊಡ್ತಾರೆ. ಇಲ್ಲಿ ಒಂದು ಕಡಿಮೆ ದರದಲ್ಲಿ ರೈತರಿಗೆ ಒಂದು ಔಷಧಿಗಳು ಲಭ್ಯ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬೆಳೆಗಳ ಬಗ್ಗೆ, ಗೊಬ್ಬರದ ಬಗ್ಗೆ, ಯಾವ ಗೊಬ್ಬರ ಹಾಕಬೇಕು, ಏನು ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆನೂ ಸಹ ನಮ್ಮ ತಜ್ಞರಿಂದ ಅವ್ರಿಗೆ ಮಾಹಿತಿ ಸಿಗುತ್ತೆ. ಆದ್ದರಿಂದ ಆದಷ್ಟು ರೈತ ಬಾಂಧವರು JSS KVK ಪ್ರಯೋಜನ ಪಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಈಗಾಗಲೇ ಹೇಳಿದಂಗೆ ಮಹಿಳೆಯರಿಗೆ, ಸ್ವಸಹಾಯ ಸಂಘದ ಮಹಿಳೆಯರಾಗಿರ್ಬೋದು, ಆಹಾರ ಉದ್ಯಮಿಗಳಿಗೆ ನಾವು ಆಹಾರ ಸಂಸ್ಕರಣೆ ಬಗ್ಗೆ, ಆಹಾರ ಮೌಲ್ಯವರ್ಧನೆ ಬಗ್ಗೆ ತರಬೇತಿಗಳನ್ನು ಸಹ ಆಯೋಜನೆ ಮಾಡ್ತಾ ಇರ್ತೀವಿ. ಅದರದ್ದು ಸಹ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಅವರು ಯಾವಾಗ ಬೇಕಾದರೂ ಬರಬಹುದು ಅಲ್ವಾ ಅಲ್ಲಿ ನಿಮ್ಮಿಂದ ಮಾಹಿತಿ ಪಡೆದುಕೊಳ್ಳೋದಕ್ಕೆ? ಹಾಂ, ಯಾವಾಗ ಬೇಕಾದರೂ ಬರಬಹುದು. ಕರ್ತವ್ಯದ ದಿನಗಳಲ್ಲಿ ಯಾವಾಗ ಬೇಕಿದ್ರೂ ಬರಬಹುದು. ಬರಬಹುದು. ಈಗ ನಮ್ಮ ರೈತರು ಮತ್ತು ರೈತ ಮಹಿಳೆಯರು ನೀವು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಅವ್ರ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು ಮೇಡಮ್, ಮೂರು ಸತಿ ಕನ್ನಡದಲ್ಲಿ ಹೇಳಿಬಿಡಿ. 9111 3275 44 9111 3275 44 ಮತ್ತೊಂದ್ಸಲ 9111 3273 544 ಇದುವರೆಗೆ ಪೌಷ್ಟಿಕ ತೋಟ ಅಥವಾ ಕೈತೋಟದಿಂದ ಆಗುವಂತಹ ಲಾಭಗಳು, ಅದನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನೇತ್ರಾವತಿ ಎತ್ತಿನ ಮನೆಯವರೇ. ನಿಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು.